ಆತ್ಮರೂಪೇ ಸೃಷ್ಟಿ ನಾಮ. ಎಲ್ಲವೂ ಕೂಡ ಅಪ್ತರೂಪೇಣಾದಿವತ್ ಸೃಷ್ಟಿ ಎನ್ನುವ ಏನು ನಾಮರೂಪಗಳು ಲಭ್ಯವಾಗಿವೆಯೋ ಅವೆಲ್ಲವೂ ಜಲರಾಶಿಯಲ್ಲಿ ನೊರೆ ಗುಳ್ಳೆ ತೆರೆಗಳು ಹುಟ್ಟಿದಂತೆ. ಎದುರಿಗೆ ನಿಮಗೆ ಕೋಲು ಕಾಣಿಸಬಹುದು. ನಾವು ಅದೇ ಮೋಸದ ಅಡಿಯಲ್ಲಿ ಭ್ರಮೆಯ ಅಡಿಯಲ್ಲೇ ಇದ್ದರಿಂದಾಗಿ ಕನಸಿನಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಹೊಡೆದದ್ದೇ ಆದರೆ ಆ ವ್ಯಕ್ತಿಯು ಹೊಡೆತವನ್ನು ತಪ್ಪಿಸಿಕೊಂಡಿದ್ದೇ ಆದರೆ ಹೊಡೆದ ಸತ್ಯನೋ ತಪ್ಪಿಸಿಕೊಂಡಿದ್ದ ಸತ್ಯನೋ ಎರಡೂ ಸುಳ್ಳೇ ಅಷ್ಟೇ. ಕೋಲು ಒಂದು ನಾಮರೂಪ, ಆದ್ದರಿಂದ ಇದು ಸುಳ್ಳಂತಲ್ಲ. ಈ ಕೋಲನ್ನು ಉಪಯೋಗಿಸಿ ಮಾಡುವ ನಾನಿದ್ದೇನಲ್ವ, ನಾನು ನಾಮರೂಪ, ನಾನು ಕೂಡ ಸುಳ್ಳೇ. ಇದು ಫ್ಯಾನ್ ತಗೊಂಡ್ಬಿಡುತ್ತ ಕಷ್ಟ ಆಗ್ತದೆ, ಆದರೆ ಆ ಶಬ್ದ ತಗೊಂಡು ಆ ಶಬ್ದ ಜಾಸ್ತಿ ಆದ ಧ್ವನಿಯೂ ಜಾಸ್ತಿ ಮಾಡಬೇಕು. ಏನು ಸೃಷ್ಟಿ ಅಂದ್ರೆ ನಾಮ ರೂಪ. ಸೃಷ್ಟಿ ನಾಮ ರೂಪ. ನಾಮರೂಪಗಳು ನಾಮರೂಪಗಳು ಎನ್ನುವ ಭ್ರಮಾಲೋಕದಲ್ಲಿ ಎಲ್ಲ ನಾಮರೂಪಗಳು ಭ್ರಮೆಯೇ. ಜಲರಾಶಿಯಲ್ಲಿ ಹುಟ್ಟಿದಂತೆ ತೋರಿದ ನೊರೆ ಅಲೆ ತೆರೆ ಗುಳ್ಳೆ ಎಲ್ಲವೂ ಕೂಡ ಸುನಾಮಿ ಸಹಿತವಾಗಿ ಬರೇ ನಾಮರೂಪಗಳ ಆಕಾರ, ಅದು ಇರೋದೆಲ್ಲ ನೀರೇ. ಒಂದ್ ಬಕೆಟ್ ಸುನಾಮಿ ತಗೊಂಡು ಬಾ ಅಂತಂದ್ರೆ ಒಂದ್ ಬಕೆಟ್ ಸುನಾಮಿ ತರ್ತೇವೆ, ಒಂದ್ ಬಕೆಟ್ ನೀರ್ ತರ್ತೇವೆ. ಈ ಮಕ್ಕಳು ಸಮುದ್ರದೊಳಗೆಲ್ಲ ಆಡ್ಬೇಕಾದ್ರೆ ಆ ನೊರೆಯನ್ನು ಹಿಂಗೆ ಕೈಯಾಗಿ ಹಿಡಿತಾರೆ. ನೊರೆಯನ್ನು ಕೈ ಹಿಡ್ಕೊಂಡವ, ನೀರನ್ನು ಹಿಡ್ಕೊಂಡವ. ನಾಮರೂಪ ಮಾತ್ರವಾದಂತಹ ಆ ನೊರೆ ಎಷ್ಟು ಭ್ರಮೆಯೋ ಸುನಾಮಿಯೋ ಅಷ್ಟೇ ಭ್ರಮೆ. ಆ ಸುನಾಮಿಯನ್ನು ನಾವು ಯಾಕೆ ಸತ್ಯ ಅಂತೀವಿ? ಸಾಕಷ್ಟು ಹಾನಿ ಮಾಡಿದೆ ಅದು. ನೊರೆ ಏನು ಹಾನಿ ಮಾಡಿಲ್ಲ. ಆದ್ದರಿಂದ ನೊರೆ ಸುನಾಮಿ ಸತ್ಯ, ನೊರೆ ಮಿಥ್ಯ ಅಂತ ಹೇಳಲಿಕ್ಕಾಗ್ತದ? ಎಲ್ಲ ಏನು ಈವರೆಗೂ ನಾವು ಮಾತಾಡಿದ್ವಿ ಅಷ್ಟೂ ವಿಕ್ಷೇಪ ಶಕ್ತಿ. ಆ ವಿಕ್ಷೇಪ ಶಕ್ತಿಯಿಂದಲೇ ನಾಮ ರೂಪ ಜಗತ್ತು ಬ್ರಹ್ಮಾಂಡದವರೆಗೆ ಬ್ರಹ್ಮಲೋಕದವರೆಗೆ ಎಲ್ಲರೂ ಕೂಡ ವಿಕ್ಷೇಪ ಶಕ್ತಿಯೇ. ಇಲ್ಲ ಸ್ವಾಮಿ, ಈ ಜಗತ್ತಿನೊಳಗಿರೋದೆಲ್ಲ ಮಿಥ್ಯ, ಆದ್ರೆ ಬ್ರಹ್ಮಲೋಕದಲ್ಲಿರೋದೆಲ್ಲ ಸತ್ಯ. ಸಾರಿ, ಅದು ಕೂಡ ಮಿಥ್ಯ. ಸಚ್ಚಿದಾನಂದ ವಸ್ತು ಏನಿದೆಯೋ ಇದು ಮಾತ್ರ ಸತ್ಯ. ಅಜ್ಞಾನದಿಂದಾಗಿ, ಅವಿವೇಕದಿಂದಾಗಿ, ಜಿಜ್ಞಾ ವಿನ್ಯಾಸದ ಕೊರತೆಯಿಂದಾಗಿ ಇವೆಲ್ಲವೂ ಸತ್ಯ ಅಂತ ಅನಿಸ್ತಾ ಇದೆ. ಸಮಷ್ಟಿಯ ಅಜ್ಞಾನವನ್ನ ಪರಿಹರಿಸ್ಕೋಬೇಕು ಅಂತ ಪ್ರಯತ್ನ ಮಾಡಬಾರ್ದು. ವ್ಯಷ್ಟಿಯ ಅಜ್ಞಾನ ಹೋಯಿತು ಅಂದ್ರೆ ಸಹಜವಾಗಿಯೇ ಸಮಷ್ಟಿ ಅಜ್ಞಾನ ಹೋಗ್ಬಿಡ್ತು ಅಂದ್ರೆ ಮಾಯಾ ಹಿತ ಹೋಗ್ಬಿಡ್ತು. ಅವಿದ್ಯಾ ಇರುವವರೆಗೂ ಮಾಯೆಯ ಹಿಡಿತ, ಮಾಯೆಯ ಹಿಡಿತದಿಂದಾಗಿ ಅವಿದ್ಯಾ ಹಿಡಿತ ಅಲ್ಲ. ಏನ್ರಿ ಮಾಯಾ ಅಂದ್ರೆ? ವ್ಯಕ್ತಿಗತವಾದಂತಹ ಆವರಣವನ್ನ, ವ್ಯಕ್ತಿಗತವಾದಂತಹ ಆವರಣವನ್ನ ನಾವು ಅಜ್ಞಾನ ಅಂತ ಕರಿತೀವಿ. ಸಮಷ್ಟಿಯಲ್ಲಿಯ ಆವರಣವನ್ನ ನಾವು ಮಾಯಾ ಅಂತ ಕರಿತೀವಿ. ವ್ಯಷ್ಟಿಯಲ್ಲಿ ಅಜ್ಞಾನ, ಸಮಷ್ಟಿಯಲ್ಲಿ ಮಾಯಾ. ಅದಕ್ಕೆ ಒಂದು ಬ್ರಾಕೆಟ್ ನಲ್ಲಿ ಬರೆದಿದ್ದೆ ನಿಮಗೆ, ಅದು ಸಮಷ್ಟಿ ಅಂತ ಅರ್ಥ. ಅದು ಬರ್ತೇನೆ ನೋಡಿ, ಸಮಷ್ಟಿಯಲ್ಲಿ ಮಾಯಾ. ಮೊದಲು ಮಾಯೆಯನ್ನು ಪರಿಹರಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾರ ಏನನ್ನು ಪರಿಹರಿಸ್ಕೋಬೇಕು? ಅಜ್ಞಾನವನ್ನು ಪರಿಹರಿಸಬೇಕು. ಅಜ್ಞಾನಿ ನಾನು ತೋರಿಕೆ ಮಾತ್ರವಾದ ಈ ಜಗತ್ತಿನ ಸತ್ಯ ಅಂತ ನಾನು ತಗೋತೀನಿ. ಇಂತಹ ಭಯಾನಕವಾದ, ದುಃಖಾತ್ಮಕವಾದ ಈ ಪ್ರಪಂಚವನ್ನ, ಈ ಜಗತ್ತನ್ನ ಯಾರು ಸೃಷ್ಟಿಸಿದ್ರು ಅಂತ ಪ್ರಶ್ನೆ ಮಾಡ್ತೀನಿ. ಆವಾಗ ಮಾಯೆಯ ಸಹಾಯದಿಂದ ಈಶ್ವರ ಸೃಷ್ಟಿ ಮಾಡಿದ ಅಂತ ಹೇಳಬೇಕು. ಅಲ್ಲಿಗೂ ಮಾಯಾ ಪರಿಹಾರ ಮಾಡಲಿಕ್ಕಾಗಲಿಲ್ಲ ನಿಮ್ಮ ಕಡೆಯಿಂದ. ಟೆಕ್ನಿಕಲ್ ಕನ್ಕ್ಲೂಷನ್ ಬಂದ್ವಿ, ಮಾಯಾ ಸಹಿತವಾದ ಈಶ್ವರನು ಸೃಷ್ಟಿಯನ್ನು ಮಾಡಿದ. ಟೆಕ್ನಿಕಲ್ ಕನ್ಕ್ಲೂಷನ್ ಇದು. ಅಂದಷ್ಟಿಗೆ ಮಾಯಾ ಪರಿಹಾರ ಆಗಲಿಲ್ಲ. ಮಾಯೆಯ ಸಹಕಾರ ಸಹಾಯದಿಂದ ಸೃಷ್ಟಿಯನ್ನು ಮಾಡಿದ ಅಂದಷ್ಟಕ್ಕನೆ ಈಶ್ವರ ಸಿದ್ಧವಾಯಿತು ವಿನಃ ಮಾಯಾ ಪರಿಹಾರ ಆಗಲಿಲ್ಲ. ಚಂದ್ರದ ನೋಡು, ಮಾಯೆಯ ಪರಿಹಾರ, ಮಾಯೆಗೆ ಪರಿಹಾರ ಎಲ್ಲಿ ಅಂದ್ರೆ, ಇದು ಹೋಗ್ಬೇಕು ಇಂಡಿವಿಜುವಲ್ ಅಜ್ಞಾನ ಆವರಣ ಹೋಗ್ಬೇಕು. ಈ ಆವರಣ ಹೋದಾಗ ನಾನು ಕರ್ತ ಅಲ್ಲ ಭೋಕ್ತ ಅಲ್ಲ ಅಂತ ಸಹಜವಾಗಿ ಸಿದ್ಧವಾಗಿಬಿಡ್ತದೆ. ಈ ಆವರಣ ಕಳ್ಕೊಂಡಾಗ ಸರ್ವವ್ಯಾಪಿ ಆತ್ಮ ನಾನು ಸಚ್ಚಿದಾನಂದ ಅನ್ನೋದು ಸಿದ್ಧವಾಗುತ್ತದೆ. ಈ ಆವರಣ ಕಳ್ಕೊಂಡಾಗಲೇ ಸರ್ವಂ ಬ್ರಹ್ಮಮಯಂ ಅನ್ನೋ ಸಿದ್ಧಾಂತವು ಸಿದ್ಧವಾಗುತ್ತದೆ. ಆವಾಗ ಜಗತ್ತಲ್ಲದೆ ಹೇಳು, ಎಲ್ಲವೂ ಬ್ರಹ್ಮನೇ ಅಂತ ಸಿದ್ಧವಾದಾಗ ಜಗತ್ತೆಲ್ಲಿದೆ? ಇರುವುದೆಲ್ಲವೂ ನೀರೇ ನೀರು ಅಂತ ಸಿದ್ಧವಾದಾಗ, ತೆರೆಗಳ ಗುನರೆಗಳ ಯಾವ ಜಗತ್ತಿನ ಸತ್ಯತೆ ಉಳಿತದೆ? ಜಗತ್ತೇ ಉಳಿದಿಲ್ಲ ಅಂದಮೇಲೆ ಅರ್ಥಾತ್ ಜಗತ್ತು ಬರೀ ತೋರಿಕೆ, ಬರೀ ಮಿಥ್ಯ ಅನಿಸಿಕೆ, ಭ್ರಾಂತಿ ಮಾತ್ರ ಅಂತ ಸಿದ್ಧವಾದಾಗ, ಆ ಭ್ರಾಂತಿ ಮಾತ್ರವಾದ ಜಗತ್ತನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಯಾರು ಕೇಳಬೇಕು? ನಾನಂತ ಕೇಳೋದಿಲ್ಲಪ್ಪ, ಯಾಕೆ ನಾನು ಅಖಂಡ ಪರಬ್ರಹ್ಮ ಸಚ್ಚಿದಾನಂದ ಆತ್ಮ ನನಗೆ ಸಿದ್ಧವಾಗಬೇಕು. ಯಾರಿಗೆ ಕೇಳಬೇಕು? ಈಶ್ವರನಿಗೆ ಯೋಗ. ಯಾವ ಈಶ್ವರನ ಮಾತಾಡ್ತೀವಿ? ಇರುವುದು ಎಲ್ಲವೂ ಒಂದೇ ಒಂದು ಕೇವಲ ಅಖಂಡ ಬ್ರಹ್ಮ. ವ್ಯಕ್ತಿಗತವಾದ ಅಜ್ಞಾನದ ಪರಿಹಾರದ ಜೊತೆಗೆ ಸೃಷ್ಟಿಯ ನಾಮರೂಪಾತ್ಮಕವಾದ ಸೃಷ್ಟಿಯ ತೋರಿಕೆಯು ತೋರಿಕೆ ಎಂದು ಸ್ಪಷ್ಟವಾದ ಮೇಲೆ ತೋರಿಕೆ ಮಾತ್ರವಾಗಿರುವ ಈ ಜಗತ್ತನ್ನು ಯಾರು ಸೃಷ್ಟಿದಂತ ಯಾವುದಾದ್ರೂ ಮೂರ್ಖನು ಕೇಳಿಯಾನೇ ವಿನಃ ವಿವೇಕಿಯು ಈ ಪ್ರಶ್ನೆಯನ್ನು ಮಾಡಲಿಕ್ಕೆ ಹೋಗೋದು. ಇದು ಸೃಷ್ಟಿ ಏನು ಅನ್ನುವಂತಹ ಪ್ರಶ್ನೆ ವಿವೇಕಿಗಳ ಪ್ರಶ್ನೆ ಅಲ್ಲ, ಇದು ಯಾರದಿದು ಅವಿವೇಕಿಗಳ ಪ್ರಶ್ನೆ. ಈ ಜಗತ್ ಯಾಕೆ ಹಿಂಗಾಯಿತು, ಯಾಕೆ ಎಲ್ಲ ಕಡೆಗೂ ಬಡತನ ಇದೆ, ಯಾಕೆ ಒಂದ್ಸಲ ನೀರು ಮಳೆ ಬರ್ತು ಅಂತ ಬರೋದಿಲ್ಲ, ಯಾಕೆ ಬರಗಾಲ ಆಗ್ತದೆ, ಯಾಕೆ ಭೂಕಂಪ ಆಗ್ತದೆ, ಈ ಪ್ರಶ್ನೆಗಳನ್ನ ಅವನು ಕೇಳಲಿಕ್ಕೆ ಹೋಗೋದಿಲ್ಲ. ಕಾರಣ ಎಂತಂದ್ರೆ ಎಲ್ಲವೂ ಗೌರಿಗೆ ಮಾತ್ರ, ಅನಿಸಿಕೆ ಮಾತ್ರ ಅಂತ ಗೊತ್ತು. ಈ ಪ್ರಕಾರ ನಾಮ ರೂಪ ಎನ್ನುವ ಈ ಸೃಷ್ಟಿ, ವಿಕ್ಷೇಪಾತ್ಮಕವಾದಂತಹ ಈ ಸೃಷ್ಟಿ, ಇದು ಸಚ್ಚಿದಾನಂದನನ್ನ ಆಶ್ರಯಿಸಿಕೊಂಡಿದೆ. ಅಲ್ಲಿ ಎರಡು ಶಕ್ತಿಗಳಿವೆ, ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ವಿಕ್ಷೇಪ ಶಕ್ತಿ ಈ ಸೂಕ್ಷ್ಮ ಶರೀರದಿಂದ ಹಿಡಿದುಕೊಂಡು ಬ್ರಹ್ಮಾಂಡದವರೆಗೂ ಇದು ವಿಕ್ಷೇಪ ಶಕ್ತಿ. ಏನು ಮುಂದಿನ ಶ್ಲೋಕದೊಳಗೆ ಆವರಣ ಏನು ಮಾಡ್ತದೆ, ಅಂತರ್ದೃಶ್ಯ ಭೇದು ಅಂತರ್ದೃಶ್ಯ ಯೋರ್ಭೇದ ಅಂತರ್ದೃಶ್ಯ ಯೋರ್ಭೇದ ಅಂತರ್ದೃಶ್ಯ ಯೋರ್ಭೇದ ಬಹಿಷ್ಯ ಬ್ರಹ್ಮ ಸರ್ಗಯೋ ಆವೃಣೋತ್ಯಪರ ಶಕ್ತಿ ಸಾ ಸಂಸಾರಸ್ಯ ಕಾರಣ ಅಂತರ್ದೃಶ್ಯಯೋರ್ವೇದ ಬಹಿಷ್ಟ ಬ್ರಹ್ಮ ಸರ್ಗಯೋ ಆವೃಣೋತ್ಯಪರಾಶಕ್ತಿ ಸಾ ಸಂಸಾರಸ್ಯ ಕಾರಣ. ಮತ್ತೆ ಬೇರೆ ಸಬ್ಜೆಕ್ಟ್ಗೆ ಹೋಗ್ತಾರೆ. ಸಂಸಾರಕ್ಕೆ ಏನು ಕಾರಣ? ಒಬ್ಬರಂತಾನೆ ಕುಟುಂಬ, ಒಬ್ಬರಂತಾನೆ ಕಂಪನಿ ನೌಕರಿ, ಒಬ್ಬರಂತಾನೆ ಬಡತನ. ಸಂಸಾರದ ಕಾರಣ ಯಾವೂ ಅಲ್ಲ. ಸಂಸಾರಕ್ಕೆ ಕಾರಣ ಅಜ್ಞಾನ ಅಂತ ನಾವು ಸಿದ್ಧಾಂತಕ್ಕೆ ಬರಬೇಕಾಗಿದೆ. ಆ ಸಿದ್ಧಾಂತಕ್ಕೆ ಬರುವಾಗ ಸ್ವಲ್ಪ ಜಿಜ್ಞಾಸ ಇತ್ತು. ಏನು ಜಿಜ್ಞಾಸ? ಅದಕ್ಕೆ ನಾನು ಏನು ನೋಡ್ತಾ ಇದ್ದೀನಿ ಅಂದ್ರೆ ಯಾವುದೋ ಅಳಿಸ್ತದೆ ಅಂತ ನೋಡ್ತಾ ಇದ್ದೀನಿ. ಇದನ್ನ ಅಳಿಸ್ತೇನೆ ನಾವು ಗ್ರಂಥದ ಪ್ರಾರಂಭದಲ್ಲಿ ರೂಪಂ ದೃಶ್ಯಂ ಲೋಚನಂ ದೃಕ್ ತದೃಶ್ಯಂ ದೃಕ್ತು ಮಾನಸಂ ದೃಶ್ಯಾಃ ಧೀವೃತ್ತಯ ಸಾಕ್ಷಿ ಧೀವೃತ್ತಯಃ ದೃಶ್ಯಾಃ ಸಾಕ್ಷಿ ದೃಕ್ ದೃಕ್ ದೃಗೇವ ನತು ದೃಶ್ಯತೆ. ಹೌದಾ? ಈಗ ಆ ದೃಕ್ ದೃಶ್ಯಕ್ಕೆ ಹೋಗೋಣ. ಆ ದೃಕ್ ದೃಶ್ಯಕ್ಕೆ ಹೋಗಿದ್ದಾದ್ರೆ ಅಲ್ಲೊಂದು ಆವರಣ ಇದೆ ಅಂತ ಹೇಳ್ತಾರೆ. ಅಲ್ಲೊಂದು ಆವರಣ ಇದೆ ಅಂತ ಹೇಳ್ತಾರೆ. ಇದು ದೃಕ್, ಇದು ದೃಶ್ಯ. ಓಕೆ, ಇದು ದೃಶ್ಯ. ನಾನು ದೃಕ್ ನೀವು ಶರೀರ ಅಂತೀರೋ, ಮನಸ್ಸು ಅಂತೀರೋ, ಬುದ್ಧಿ ಅಂತೀರೋ, ಇಂದ್ರಿಯಗಳು ಅಂತೀರೋ, ವಿಷಯಗಳು ಅಂತೀರೋ, ಇವೆಲ್ಲ ಏನು ದೃಶ್ಯವನ್ನು ಯಾರಿಗೆ ದೃಶ್ಯ? ಹೌದಾ? ವ್ಯವಹಾರದಲ್ಲಿ ಇದರ ದೃಶ್ಯ ಅಂತ ನಾವು ನೋಡೇ ಇಲ್ಲ. ಇದನ್ನ ದೃಶ್ಯ ಅಂತ ನಾವು ವ್ಯವಹಾರದಲ್ಲಿ ನೋಡೇ ಇಲ್ಲ. ನಾವೇನಂತ ನೋಡಿ ವ್ಯವಹಾರದಲ್ಲಿ? ನಾನು ಶರೀರ, ನನ್ನ ದಪ್ಪ, ನನ್ನ ಕಪ್ಪು, ನಾ ಬೆಳಿಗ್ಗೆ ಖಾಸ ನಿರ್ಧಾರ ನಮ್ಮ ದೃಶ್ಯವಾಗಿದ್ದರೂ ಅದು ನಾನು ಹಿಂಗಾಗದಕ್ಕೆ ಈ ದೃಕ್ ಈ ದೃಶ್ಯ ಇವೆರಡನ್ನು ಸೇರಿಸಿ ಒಂದು ಮಾಡಲ್ಪಟ್ಟಿದೆ ಅಲ್ವೇ? ಇದು ಅಂತಹ ಒಳಗಿರುವ ಆವರಣ. ದೃಕ್ ದೃಶ್ಯ ಭೇದ ಇದ್ದರೂ ಕೂಡ ಆ ಭೇದವು ಅಳಿಸಲ್ಪಟ್ಟು ಅವೆರಡು ಒಂದಾಗಿ ಎನ್ನುವುದು ಯಾಕಾಗಿದೆ ಅದನ್ನು ಆಮೇಲೆ ವಿಚಾರ ಮಾಡೋಣ. ಒಂದಾಗಿದ್ದಂತೂ ಸತ್ಯ. ಈ ಒಂದು ಏನಾಗಿದೆ, ಇದು ಒಳಗಿನ ಆವರಣ ಶಕ್ತಿಯಿಂದ ಅಂತರ್ ದೃಕ್ ದೃಶ್ಯಯೋ ಭೇದ ಒಳಗಿರುವ ದೃಕ್ ಮತ್ತು ದೃಶ್ಯ ಅನ್ನುವಂತಹ ಭೇದ ಅಪರಾಶಕ್ತಿ ಆವೃಣೋತಿ. ಅಪರಾಶಕ್ತಿ ಅಂದ್ರೆ ಯಾವುದು? ಈ ಮುಂಚಿನ ಶ್ಲೋಕದೊಳಗೆ ವಿಕ್ಷೇಪ ಶಕ್ತಿಯನ್ನು ವಿವರಿಸಿದ್ದಾರೆ. ಅಪರ ಅಂದ್ರೆ ಅದನ್ನು ಬಿಟ್ಟುಕೊಟ್ಟು ಬೇರೆ ಶಕ್ತಿ ಯಾವುದದು? ಆವರಣ. ಅಪರಾಶಕ್ತಿ ಆವೃಣೋತಿ ಅಪರಾಶಕ್ತಿ. ಆ ಅಪರಾಶಕ್ತಿ ಅನ್ನುವಂಥದ್ದು ಆವೃಣೋತಿ. ಎಲ್ಲ ಮುಚ್ಚಿಕೊಂಡು ಎರಡು ಬೇರೆ ಬೇರೆ ಇದ್ದಿತ್ತು, ಎರಡು ಸೇರಿ ಒಂದೇ ಘಟಕ ಆಗುತ್ತದೆ. ಇದು ಒಳಗಾಗಿದೆ, ನಮ್ಮ ಒಳಗಾಗಿದೆ, ಅದಕ್ಕೆ ಈ ಮಧ್ಯೆ ಗೊತ್ತಾಯ್ತು. ಇದು ಹೆಚ್ಚಿಗೆ ಒಳಗೆ, ಇದು ಹೆಚ್ಚಿಗೆ ಹೊರಗೆ. ಆ ಸಂಸಾರಸ್ಯ ಕಾರಣ ಅದು ಈ ಜೀವನ ಸಂಸಾರಕ್ಕೆ ಕಾರಣ. ಗಂಡ ಹೆಂಡತಿ ಅಣ್ಣ ತಮ್ಮ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಇವ್ರು ಯಾರು ಬರ್ತಾನ ಶ್ರೀಮಂತಿಗೆ, ಇದು ಯಾವುದು ಸಂಸಾರಕ್ಕೆ ಕಾರಣವಲ್ಲ. ಇದೆರಡೂ ಭೇದಗಳನ್ನ ಬಿಟ್ಕೊಟ್ಟು ಎರಡು ಭೇದಗಳನ್ನ ಒಂದು ಅಂತ ಮಾಡಿದಂತ ಒಂದು ಆವರಣ ಶಕ್ತಿ ಇದೆ. ಈ ಆವರಣ ಶಕ್ತಿ ಅನ್ನುವಂಥದ್ದು ಏನಿದೆ, ಇದು ಕಾರಣ. ಪಾಂಡಿತ್ಯ ಪೂರ್ಣದಿಂದ ಕೂಡಿದ ವ್ಯಕ್ತಿತ್ವ ಅನ್ನತಾರ್ಲರ್. ಶಂಕರಾಚಾರ್ಯ ನಂತರ ಅಷ್ಟೇ ಮಹಾನ್ ಶ್ರೇಷ್ಠ ಪಂಡಿತರು ಅಂದ್ರೆ ವಿದ್ಯಾರ್ಥಿ. 800 ಪುಸ್ತಕಗಳನ್ನು ಬರೆದಿದ್ದಾರೆ ಅವರು. 800 ಪುಸ್ತಕಗಳು ಎಲ್ಲ ಕಾಂಚಿ ಮಠದಲ್ಲಿ ಲಭ್ಯ ಇದೆ. ಬೆಳಕಿಗೆ ಬಂದದ್ದು ಒಂದು 20-30 ಅಷ್ಟೇ, ಉಳಿದೆಲ್ಲ ಇನ್ನೂ ಅವು ಸ್ಕ್ರುಟಿನಿ ಕೂಡ ಆಗಿಲ್ಲ ಇನ್ನು. ಇಸ್ವಿಗೆ 1978ಕ್ಕೆ ಕಾಂಚಿ ಆಚಾರ್ಯರು ಹಗರಿಗೆ ಚಾತುರ್ಮಾಸಕ್ಕೆ ಬಂದಿದ್ರು. ಬಳ್ಳಾರಿಯಿಂದ ಹಗರಿ 12 ಕಿಲೋಮೀಟರ್ ಆಗುತ್ತೆ. ಹಗರಿ ನದಿ ಅಂತಿದೆ ಅಲ್ಲಿ. ಅವ್ರು ಯಾವ ನದಿ ದಡದ ಮೇಲೆ ಕೂಡ್ತಾರೋ, ಅವ್ರು ಎಲ್ಲಿ ಕೂಡ್ತಾರೋ ಅವ್ರ ದೊಡ್ಡ ಆಶ್ರಮ, ಜನ ಎಲ್ಲರಿಂದ ಬಂದ್ಬಿಡ್ತಾರೆ. ಅವರು ಸೀಮೋಲ್ಲಂಘನ ಮಾಡಿಕೊಂಡು ಬಳ್ಳಾರಿ ಪ್ರವೇಶ ಆಗ್ತಾರೆ ಚಾತುರ್ಮಾಸ ಮುಗಿದ್ಮೇಲೆ. ಅವರು ಶಂಕರ ಮಠದಲ್ಲೇ ನಾನು ತಂಗ್ತೀನಿ ಇವತ್ತು ಅಂಥೇಳಿ ಮೆಸೇಜ್ ಕಳಿಸ್ತಾರೆ. ಶಂಕರ ಮಠದಲ್ಲಿ ನನ್ನ ಕ್ಲಾಸ್ ನಡೆದಿತ್ತು, ಮುಂಡುಕೋಪನಿಷತ್ ಕ್ಲಾಸ್, ಹಳದಿ ಬಟ್ಟೆ, ಖಡಾ ಧ್ವನಿ. ನನ್ನ ಕ್ಲಾಸ್ ನಡೆದಿರುವಾಗ ಓಡ್ ಬಂದ್ರು ಯಾರೋ ಒಬ್ರು, ಆಚಾರ್ಯ ಭಗವಾನ್ ಬರ್ತಾ ಇದ್ದಾರೆ, ಆಚಾರ್ಯ ಬರ್ತಾ ಇದ್ದಾರೆ. ನಾನು ಗಡಬಡಿಸ್ಕೊಂಡು ಎದ್ದು ಒಂದು ತುಳಸಿ ಮಾಲೆ ಮಾಡ್ರಿ ಅಂತೇಳಿ ಒಂದು 10 ನಿಮಿಷ ಒಂದು ತುಳಸಿ ಮಾಲೆ ರೆಡಿ ಮಾಡಿಸಿ ನಾನು ಕಾಯ್ತಾ ಇದ್ದೆ. ಇಷ್ಟ ಇದ್ದಾರೆ ಅವ್ರು ಎಲ್ಲ, ಎಲ್ಲ ಸೇರಿ ಇಷ್ಟ ಇದ್ದಾರೆ. ಯಾರು ನೋಡಿಲ್ಲ ಅವ್ರನ್ನ ಕರಿಯಾಚಾರ, ಕರಿಯಾಚಾರ ಅಂತಾನೆ ಎಲ್ಲ ಭಾಷೆಯಲ್ಲಿ ಕರಿಯಾಚಾರ ಅಂದ್ರೆ ಕರೀತಾರೆ. ನೋಡಿರಿ ಅವಾಗ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಅವರು ಆ ದಿವಸ ವಾಸ್ತವ್ಯ ಮುಗಿಸಿ ಬಾಕಿ ಡೀಟೇಲ್ಸ್ ಆಮೇಲೆ ಹೇಳ್ತೇನೆ. ಅವರು ಹಂಪಿಗೆ ಹೊರಟು ಎಲ್ಲ ಕಾಲ್ನಡಿಗೆನೆ ಅವರು ಒಟ್ಟು ವಾಹನ ಎಂದು ತಮ್ಮ ಜೀವಮಾನದ ವಾಹನ ಹಾಕಲೇ ಇಲ್ಲ. ಅವರು 90-100 ವರ್ಷ ಪೂರ್ತಿ ಬಾಳಿದ್ರೆ ನಾವು. ಆನಂತರ ಹಂಪಿಗೆ ಹೋದ್ವಿ, ಅಲ್ಲಿ 3 ದಿವಸ ವಾಸ್ತವ್ಯ ಮಾಡಿದ್ವಿ. ಅಲ್ಲಿ ವಾಸ್ತವ ಮಾಡಿದಾಗ ಒಂದು ಮಣ್ಣಿನ ಗುಡ್ಡ, ಆ ಗುಡ್ಡ ತುದಿಗೆ ಅವರು ವಾಸ್ತವ ಮಾಡಿದರು. ಸಂಡೂರು ಮಹಾರಾಜರು ಅವ್ರ ಹಿಂದೆ ಇದ್ರು. ನಾನು ಹೋಗಿದ್ದಿಲ್ಲ, ಕಾಲ್ನಡಿಗಿಲ್ಲ, ಹೋಗಲಿಲ್ಲ. ಆ ಸಂಡೂರು ಮಹಾರಾಜ ಮಹಾರಾಜರು ಹೇಳಿದರು, ಇಲ್ಲಿ ಮಣ್ಣು ಭಾಳ ಬಿದ್ದದ, ಇದನ್ನೆಲ್ಲ ತೆಗೆದು ಬಿಡು, ಒಳಗಡೆ ಕೃಷ್ಣನ ದೇವಸ್ಥಾನ ಇದೆ, ಆ ದೇವಸ್ಥಾನ ಉದ್ಧಾರ ಮಾಡು. ಮರುದಿವಸನೇ ಕೆಲಸ ಸ್ಟಾರ್ಟ್ ಆಯಿತು. ಮಹಾರಾಜ ತಮ್ಮ ಸ್ವಂತ ಖರ್ಚಿನಿಂದ ಮಣ್ಣೆಲ್ಲ ತೆಗೆಸಿದ್ರು. ಸುಂದರವಾದಂಥ ಕೃಷ್ಣಾಲಯ, ಕೃಷ್ಣನ ವಿಗ್ರಹ ದೇವಸ್ಥಾನ ಸಹಿತವಾದ ಮಣ್ಣಿನೊಳಗೆ ಸಮಾಧಿ ಆಗೋಗಿತ್ತು. ಅದ್ರ ಮೇಲೆ ಇವರು ಕೂತಿದ್ರು. ತಾವು ಎಷ್ಟೋ ಆಗಿವೆ ಅವರಿಂದ. ಆನಂತರ ಒಂದು 2 ದಿವಸ ನಂತರ ನನಗೆ ಮೆಸೇಜ್ ಬಂತು, ಆಚಾರ್ಯ ನಿಮ್ಮನ್ನು ಕರೀತಾ ಇದ್ದಾರೆ, ಹಂಪಿಗೆ ಬರಬೇಕಂತ. ಅವಾಗ ಹಂಪಿಗೆ ಹೋದ್ಮೇಲೆ ನಮಗೆ ಗೊತ್ತಾಯಿತು, ಅಲ್ಲಿ ವಿದ್ಯಾರಣ್ಯದ ಆಶ್ರಮ ಕರ್ಕೊಂಡು ಹೋಗಿದ್ದೆಲ್ಲ ನೀವು, ವಿದ್ಯಾರಣ್ಯ ಆಶ್ರಮ ಮಾಮಾಜಿ ನಾವು ಇಲ್ಲ ವಿದ್ಯಾರಣ್ಯದ ಆಶ್ರಮ. ಅಲ್ಲಿ 2 ಕೋಣೆ ತುಂಬ ಮ್ಯಾನ್ಸ್ಕ್ರಿಪ್ಟ್ಗಳು. ಎಷ್ಟು ಮ್ಯಾನ್ಸ್ಕ್ರಿಪ್ಟ್ ಇರಬಹುದು? ಆ ಕೋಣೆಯಲ್ಲಿ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ. ಛತ್ತುವರೆಗೂ ಮ್ಯಾನ್ಸ್ಕ್ರಿಪ್ಟ್ ಅದು ಬಿಟ್ಟರೆ ಅದು ಮುಗೀತದೆ. ಇದು ವೀರ ವಿದ್ಯಾರಣ್ಯ ಆಶ್ರಮ ಹೇಳ್ತಾರೆ. ರದ್ದಿ ಪೇಪರ್ ಇದ್ದಂಗೆ ಆವಾಗ ಇವರಿಗೆ ಸಮಾಚಾರ ಆಗಿ ಆ ಎರಡು ಕೋಣೆಗಳನ್ನ 8,000 ರೂಪಾಯಿ ಕೊಂಡ್ಕೊಂಡ್ರು. ಉದ್ದೇಶ ಪ್ರಾಪರ್ಟಿ ಮಾಡೋದಲ್ಲ, ಆ ಒಳಗಿರುವಂಥ ಸ್ಕ್ರಿಪ್ಟ್ಗಳನ್ನು ಹೊರಗೆ ತರಿಸಿ 20 ಜನರದೊಂದು ಕಮಿಟಿ ಅನ್ನೋಕ್ಕಿಂತ ಅದು ಕಮಿಟಿ ಅನ್ನೋಲ್ಲ, ಏನೋ ಹೆಂಗೆ ಹೇಳ್ತಾರೆ, ಸಂಶೋಧನಾ ಒಂದು ಪಡೆ, ಸಂಶೋಧಕರ ಪಡೆ ಅಂತ ತಯಾರು ಮಾಡಿ ಬಳ್ಳಾರಿ ಚಿಟ್ಟಿನಿಂದ ಅದರಲ್ಲಿ ನನ್ನಂತೂ ಸೊ ಮುಕ್ತ ಚೈತನ್ಯ ವಾಸ್ ಅ ಪಾರ್ಟ್ ಆಫ್ ಇಟ್. ಹೀಗಾಗಿ ಎಲ್ಲ ಡೀಟೇಲ್ಸ್ ಗೊತ್ತಿವೆ ನನಗೆ. ಆ ಸಂಶೋಧನೆ ಇನ್ನೂ ನಡೀತಾ ಇದೆ. ನಾವು 1 ವರ್ಷ ಸಹಿತ ಇದೆ. ಪಾಗ ಅಂತ ಒಬ್ರು ಸೈಂಟಿಸ್ಟ್ ಇದ್ರು, ಪುಣಾ ಸೈಂಟಿಸ್ಟ್ ಪಾಗ ಅಂತ, ಅವರು ನಮಗೆ ಹೆರಿಟೇಜ್ ಕ್ಲಾಸ್ ತಗೊಳಕ್ಕೆ ಸಾಂದೀಪನಿ ಬರ್ತಿದ್ರು. ನಾ ಇಲ್ಲಿದ್ದೇನೆ ಅಂತ ಅದು ಗೊತ್ತಾಗಿ ಆಚಾರ್ಯಗೆ ಹೇಳಿ ನನ್ನನ್ನು ತಗೊಂಡಿದ್ರು ಕಮಿಟಿ ಒಳಗೆ. ಅಷ್ಟು ಪುಸ್ತಕ ಬರ್ದಾರ ನೋಡಿ. ಈಗ ಮೊನ್ನೆ ಧಾರವಾಡದಲ್ಲಿ 1 ವರ್ಷ ಹಿಂದೆ ಅಂದರೆ ಬಹುಶಃ ಒಂದು ಸಮಾಚಾರ ಬಂದಿತ್ತು ನೋಡಿ, ವಿದ್ಯಾರಣ್ಯ ಗ್ರಂಥ ತಗೊಳಕತ್ತಿದ್ದೆ ಅವ್ರು ನಾನು. ಆವಾಗ ಒಬ್ರು ಅಲ್ಲಿ ಒಬ್ರು ಸಂಶೋಧಕರು ಬಂದಿದ್ರು, ಅವರ ಹೇಳಿಕೆ ಪ್ರಕಾರ 800 ಪುಸ್ತಕಗಳು ಅವರಿಗೆ ಈಗ ಲಭ್ಯ ಆಗಿವೆ. ಆ ಶಂಕರಾಚಾರ್ಯರಿಗೆ ನಂತರ ಮಹಾನ್ ಪಂಡಿತರು ಅಂದ್ರೆ ಇವರೇ ವಿದ್ಯಾರ್ಥಿ, ಎಲ್ಲ ಸಂಸ್ಕೃತ. ಹೌದು. ಅವರ ಶಿಷ್ಯರು ಧಾರಾಳವಾಗಿದ್ದಾರೆ, ಸಾಕಷ್ಟು ಶಿಷ್ಯರಿದ್ದಾರೆ. ಈ ಸಂಶೋಧನಾ ದೃಷ್ಟಿಯಿಂದ ಒಬ್ಬರು ಶಿಷ್ಯರಿದ್ದಾರೆ, ಅವರೇ ನನ್ನ ಸಮಾಚಾರ ಕೊಟ್ಟಿದ್ದು 800 ಪುಸ್ತಕ ಅಂತ. ನಾನು ಯಾಕೆ ಈ ಮಾತನ್ನು ವಿಶೇಷವಾಗಿ ಎತ್ಕೊಂಡೆ ಅಂತಂದ್ರೆ ನೋಡಿ, ಎಷ್ಟು ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಒಳಗೊಂದು ನಾನು ಮೊನ್ನೆ ನಿಮಗೆ ಪೆರಿಟೋರಿಯಲ್ ಟ್ರೀಟ್ಮೆಂಟ್ ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿದೆ, ನಿಮ್ಗೆ ನೆನಪದಾನ? ನೀವು ಮಾಡಿಲ್ಲ ಅಂತ ಅನ್ಸ್ತದೆ. ಹಾಂ, ಪೂಜಸ್ವಾಮಿ ಅಮೆರಿಕಕ್ಕೆ ಯಾಕೆ ಹೋಗಿದ್ರು ಅಂತಂದ್ರೆ ಪೆರಿಟೋರಿಯಲ್ ಟ್ರೀಟ್ಮೆಂಟ್ ಅಂತ ಒಂದು ಇರ್ತದೆ. ಹಾಂ, ಪೆರಿಟೋನಿಯಲ್ ಪೆರಿಟೋನಿಯಲ್ ಹಾಂ ಪೆರಿಟೋನಿಯಲ್ ಟ್ರೀಟ್ಮೆಂಟ್ ಅದು ಏನು ಅಂದರೆ, ಈ ಪುಟ್ಟಸ ಜಠರ ಲಿವರು ಕಿಡ್ನಿ ಇನ್ ಏನೇನವ ಈ ಮಧ್ಯಪ್ರದೇಶದೊಳಗೆ ಅವೆಲ್ಲ ಸೇರಿಸಿ ಒಂದು ಬಲೂನ್ ಇರ್ತದೆ, ಒಂದು ಬಲೂನ್ ಗೊತ್ತಲ್ಲ. ಭಗವಂತ ಸಹಜವಾಗಿ ಇಟ್ಟಾನ, ಕಿಡ್ನಿ ಫೇಲ್ ಆದರೂ ಅವ ದೀರ್ಘಕಾಲವರೆಗೂ ಬದುಕಬಹುದು ಒಂದು ವೇಳೆ ಈ ಪೆರಿಟೋನಿಯಲ್ ಅನ್ನು ಕಾಪಾಡಿಕೊಂಡಿದ್ದಾರೆ. ಆ ಪೆರಿಟೋನಿಯಲ್ ಅನ್ನು ಕಾಪಾಡಿಕೊಳ್ಳೋದೇ ಒಂದು ಟ್ರೀಟ್ಮೆಂಟ್, ಅದು ಆ ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೋದವರು. ಅವರು ಪೆರಿಟೋನಿಯಲ್ ಟ್ರೀಟ್ಮೆಂಟ್ಗೆ ಹೆಸಿಟೇಟ್ ಮಾಡಿ ಡಯಾಲಿಸಿಸ್ ಹಿಂಗೆ ತಗೊಳ್ತಾ ಇರಲಿ, ನಮಗೆ ಕಾನ್ಫಿಡೆನ್ಸ್ ಬಂದರೆ ಅದಕ್ಕೆ ಮಾಡ್ತೀವಿ ಟ್ರೀಟ್ಮೆಂಟ್. ಅದು ಪ್ಯಾಚಸ್ ಫಂಗಸ್ ಆಗಿಬಿಟ್ಟಿತ್ತು ಯಾವುದ್ರ ಮೇಲೆ, ಆ ಬಲೂನ್ ಮೇಲೆ. ಅದು ಭಾರಿ ಭಾರಿ ಸೂಕ್ಷ್ಮವಾದ ಬಲೂನ್, ಭಾರಿ ಸೂಕ್ಷ್ಮ. ಅದನ್ನು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ವಿ ಅಂತಂದರೆ ಕಿಡ್ನಿ ಫೇಲ್ ಆಗಿದ್ರೂ ಚಿಂತೆ ಇಲ್ಲ, ಮನುಷ್ಯ ದೀರ್ಘಕಾಲವಾಗಿ ಬರುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಒಂದು 3-4 ಕೇಸ್ ಮಾಡಿದ್ದಾರೆ, ಇಡೀ ಇಂಡಿಯಾದಲ್ಲೇ ಒಂದು 4 ಕೇಸ್ ಮಾಡಿದ್ದಾರೆ. ಪೂಜೆ ಸ್ವಾಮೀಜಿಗೆ ಅದು ಯಾಕೋ ವಿಶ್ವಾಸ ಆಗಲಿಲ್ಲ, ನಾನು ಅಲ್ಲೇ ಹೋಗಿ ತಗೋತೀನಿ ಅಂತ. ಅದು ಡಯಾಲಿಸಿಸ್ ಅವರಿಗೆ ಮಾಡ್ಕೊಳ್ಳಿ ಬಿಟ್ಬಿಟ್ರು. ಅದು ಯಾಕೋ ಅಕ್ಕಡ ಡಯಾಲಿಸಿಸ್ ಸಕ್ಸಸ್ ಆಗಲಿಲ್ಲ, ಇಲ್ಲಿ ಪೆರಿಟೋನಿಯಲ್ಲೂ ಸಕ್ಸಸ್ ಆಗಲಿಲ್ಲ. ದಟ್ಸ್ ವಾಟ್ ಇಟ್ ಈಸ್. ಅದು ಹೆಂಗೋ ಹಂಗೆ ನಮ್ಮ ಒಳಗೆ ಒಂದು ಆವರಣ ಪಡಿಸಿ ಈ ಆವರಣ ಬಲೂನ್ ಒಳಗೆ ಎಲ್ಲ ಇವೆ ನೋಡ್ರಿ. 27 ಬೆಳಗ್ಗೆ ನಾನು ನಾಳೆ ಹೋಗ್ತೇನೆ, ನಾಳೆ ಎಲ್ಲ ಕ್ಲಾಸಸ್ ಕ್ಲೋಸ್. ಎದಕ್ಕೂ ಬೇಡ, ನಾ ಏನು ಹೋಗ ಹೋಗೋ ಚಾನ್ಸೇ ಇಲ್ಲ. ಇಟ್ಸ್ ಓಕೆ, ಹೀ ಇಸ್ ಇನ್ ಮೈ ಹಾರ್ಟ್. ದೇವ್ರ ಕರ್ದಾನ ಹೋಗು ಅಂದ್ರೆ ಹೋಗ್ತಿರೇನು? ಹೋಗ್ತಿರೇನ್ರಿ? ದೇವ್ರ ಬಂದಾನ ಕರೀ ಕರ್ತಾನ ಅಂದ್ರೆ ಹೋಗ್ತಿರೇನು? ನೀವ್ರಿ ಹೋಗ್ತಿ ಬಂದಾನ ಮತ್ತೆ ಅವನಾಗೆ ಬಂದು ವಾ ಅಂತ ಕರೆದ ಮೇಲೆ ಹೋಗ್ಬೇಕು. ಅವನು ಬರೋದು ಅವನು ಹೋಗೋದು ಇದು ತಾತ್ಕಾಲಿಕ, ನಮ್ಮ ಹೃದಯದೊಳಗೆ ಅವನು ಸದಾ ಇರ್ತಾನೆ ಇದು ಶಾಶ್ವತ. ಅಂದ ನಾವು ಕರಿಬೇಕಾಗ ನಾವು ಹೋಗ್ಬೇಕು. ಇದು ನಮ್ಮ ಥಿಯರಿ ನೋಡ್ರಿ. ಅನ್ಯಥಾ ಬೇರೆ ಸಮಯ ಆಗಿತ್ತಂದ್ರೆ ನಾನು ಹೋಗ್ಬಿಡ್ತಿದ್ನೇ, ನನಗೆ ಗೊತ್ತಿಲ್ಲ, ನಾನು ಇನ್ನೂ ಒಂದು ವಾರ ಮುಂಚೆನೇ ಹೋಗ್ಬಿಡ್ತಿದ್ನೆ. ಪರಿಸ್ಥಿತಿ ಬೇರೆ ಇದೆ ಈಗ, ಅದಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಹಿಂದೆ ಕ್ಲಾಸ್ ನೋಡೋದು ಇಲ್ಲೇ ಇದ್ದಾರೆ. ಕುಸ್ವಾಮಿ ಎಲ್ಲಿದ್ದಾರಪ್ಪ? ಇಲ್ಲೇ ಇದ್ದಾರೆ. ಕ್ಲಾಸ್ ನಡೆದ ಕ್ಲಾಸ್ ನೋಡೋದೇ ಇದ್ದಾರೆ, ಕುಸ್ವಾಮಿ ಕೂತ್ಕೊಂಡಾರೆ. ಇದು ನನ್ನ ಭಾವ, ಯಾವತ್ತಿಗೂ ಅಷ್ಟೆ, ಇವತ್ತಲ್ಲ 35 ವರ್ಷಗಳು ಇದೇ ಭಾವ. ಸೊ ಅಪರಾಶಕ್ತಿ, ಬೇರೆ ಇನ್ನೊಂದು ಶಕ್ತಿ ಇದಲ್ವೋ, ಆ ಶಕ್ತಿಯು ಒಳಗಡೆ ಅದು ಕವಚಿಕೊಂಡಿದೆ, ಅವಚಿಕೊಂಡಿದೆ, ಅದು ಸಂಸಾರಕ್ಕೆ ಕಾರಣವಾಗಿದೆ. ಮತ್ತು ಹೊರಗೆ ಬಹಿ ಅದನ್ನ ಹೇಳ್ತೇವೆ. ಸಾಕ್ಷಿಣ ಪುರತೋ ಪುರತೋಭಾತ, ಸಾಕ್ಷಿಣ ಪುರತೋಭಾತಂ ಲಿಂಗದೇಹೇನ ಸಂಯುತಂ ಚಿತಿಚ್ಛಾಯಾ ಸಮಾವೇಶ ಜೀವಸ್ಯಾವ್ಯಾವಹಾರಿಕ. ಅದನ್ನೇ ಅದೇ ಸಬ್ಜೆಕ್ಟ್ನ ಮುಂದುವರಿಸ್ತಾರೆ. ಇನ್ನು ಬಹಿಗೆ ಹೊರ ಹೋಗಿಲ್ಲ ಅವರು. ಒಳಗೆ ಏನೇನದ ಹಣೆ ಬರ ಅದೆಲ್ಲ ಹೇಳ್ತಾರೆ. ಈಗ ಮೊದಲು ಅರ್ಥ ತಿಳ್ಕೊಡ್ರಿ, ಆಮೇಲೆ ಫಿಗರ್ ಕೊಡ್ತೇನೆ. ಚಿತಿಚ್ಛಾಯಾ ಸಮಾವೇಶಾತ್ ಚಿದಾಭಾಸನು ಏನು ನಮಗೆ ಪ್ರತಿಬಿಂಬ ಅಂತ ಏನು ಲಭ್ಯ ಇದೆಯೋ ಅದು ಒಳಗೆ ಅಂತಃಕರಣದ ಒಳಗೆ ಹಕ್ಕಿ ಸಮಾವೇಶ. ಚೈತನ್ಯ ಅಲ್ಲ, ಚೈತನ್ಯ ಎಲ್ಲಿದೆಯೋ ಅಲ್ಲೇ ಇದೆ. ಚೈತನ್ಯದ ಪ್ರತಿಬಿಂಬ ಅಂತಃಕರಣದ ಒಳಗೆ ಹೊಕ್ಕಿದೆ. ಆನಂತರ ಏನಾಗಿದೆ, ಸಾಕ್ಷಿಣ ಪುರತಃ ಭಾತಂ, ಒಳ ಹಕ್ಕಿ ಸಾಕ್ಷಿ ದೃಕ್ ಏನಿದೆಯೋ ಆ ದೃಕ್ಕಿನ ಪುರತಃ, ಆ ದೃಕ್ಕಿನ ಮುಂದುಗಡೆ ಭಾತಂ, ಆ ದೃಕ್ಕಿನ ಮುಂದುಗಡೆ ಅದು ಹೊಳಿತಾ ಇದೆ. ಕಾಣ್ತಾ ಇದೆ ಭಾತಿ, ಕಾಣ್ತಾ ಇದೆ, ಹೊಳಿತಾ ಇದೆಯಲ್ಲ, ಕಾಣ್ತಾ ಇದೆ. ಅದೇನು ಹೊಳಿತಾ ಇದೆ ಅಥವಾ ಕಾಣ್ತಾ ಇದೆಯೋ ಅದು ಚಿತಿಚ್ಛಾಯಾ ಸಮಾವೇಶ, ಅದು ಚಿದಾಭಾಸನಲ್ಲಿ ಸಮಾವೇಶಗೊಂಡಿದ್ದರಿಂದಾಗಿ ಜೀವ ಸ್ಯಾತ್. ಅವ್ರಿಗೇನು ಹೇಳಬೇಕಾಗಿದೆ, ಜೀವ ಅಂದ್ರೆ ಯಾರು ಅದನ್ನು ತಿಳಿಸಿ ಪುಸ್ತಕ ಬೇಕಾಗಿದೆ. ದೃಕ್ಕದಲ್ಲ, ದೃಕ್ಕದ ಈ ದೃಕ್ ದೃಕ್ಕದ ಪ್ರತಿಬಿಂಬ ದೃಕ್ಕಿನ ಪ್ರತಿಬಿಂಬ ಮುಂಚಿನ ಫಿಗರ್ ಇತ್ತು ದೃಕ್ಕದ ಪ್ರತಿಬಿಂಬ. ಈ ದೃಕ್ ಎದುರುಗಡೆ ಈ ಪ್ರತಿಬಿಂಬ ಮತ್ತು ದೃಕ್ ಸಾಕ್ಷಿ ಇವರಲ್ಲಿಯ ತಾದಾತ್ಮ್ಯ ಇನ್ನಸ ದೃಕ್ ಸಾಕ್ಷಿ ಇದರ ಪ್ರತಿಬಿಂಬ, ಈ ಸಾಕ್ಷಿ ಮತ್ತು ಪ್ರತಿಬಿಂಬ ಇವರಿಬ್ಬರಲ್ಲಿಯ ತಾದಾತ್ಮ್ಯ ಜೀವ ಸ್ಯಾತ್. ಜೀವ ಯಾರು? ಜೀವ ಪ್ರತಿಬಿಂಬ ಜೀವ ಅಲ್ಲ, ಕೇಳ್ಕೊಳ್ಳಿ, ಸಾಕ್ಷಿ ಜೀವ ಅಲ್ಲ. ಹೇಳಿ ಜೀವ ಯಾರು? ಅವರಿಬ್ಬರ ಇದು ಜಡ, ಇದು ಚೈತನ್ಯ, ಅವು ಎರಡು ಹೆಂಗ್ ಒಂದಾಗ ಸಾಧ್ಯ ಆಗಿವೆ ಅಂದ್ರೆ ಅಜ್ಞಾನದಿಂದ ಮಾತ್ರ ಸಾಧ್ಯ. ದ್ವೈತ ಏನ್ ಹೇಳ್ತದೆ, ನಾರಾಯಣ ಜೀವನನ್ನ ಮಾಡಿಟ್ಟಾನೆ, ಇಮ್ಮಿಡಿಯೇಟ್ಲಿ ಜಂಪ್ ಟು ನಾರಾಯಣ. ನಾ ಹೇಳ್ತೇನೆ ಕೇಳಿ, ಏನಾಗಿದೆ? ಸಾಕ್ಷಿ ಅಂತಃಕರಣದಲ್ಲಿ ಸಾಕ್ಷಿಯ ಪ್ರತಿಬಿಂಬ, ಈ ಪ್ರತಿಬಿಂಬ ಮತ್ತು ಸಾಕ್ಷಿ ಇವು ಒಂದಾದಂತೆ ತಾದಾತ್ಮ್ಯ. ಈ ಒಂದಾದಂತೆ ಏನು ತಾದಾತ್ಮ್ಯ ಆದಂತೆ ಏನಾಗಿದೆಯೋ ಅಲ್ಲಿ ಲಭ್ಯ ಇದ್ದವನು ಜೀವ. ಇಲ್ಲಿ ಬಕೆಟ್ ನೀರು ತೋಳಿ, ಇಲ್ಲಿ ಸೂರ್ಯ ತಗೊಳ್ಳಿ, ಈ ಸೂರ್ಯನ ಕಿರಣ ಪ್ರತಿಫಲಿತವಾಯಿತು. ಹೌದೇನಪ್ಪ, ಈ ಪ್ರತಿಫಲಿತವಾಗಿ ಈ ಗೋಡೆ ಮೇಲೆ ಇಲ್ಲಿ ಸೂರ್ಯ ಮೂಡಿದ. ಸರಿಯಾ, ಇದು ಪ್ರತಿಬಿಂಬ, ಇದು ಸೂರ್ಯ ಮೂಡಿಸಿದ ಸಾಕ್ಷಿ. ಇದಕ್ಕೂ ಇದಕ್ಕೂ ತಾದಾತ್ಮ್ಯ ಎಲ್ಲಾಗ್ಲಿಕ್ಕೆ ಸಾಧ್ಯ? ಸಿದ್ಧಿ ಬಾತ. ಈಗೆಲ್ಲ ನಾನು ಮಾಡ್ತಿರ್ಬೇಕಾದ್ರೆ ನಮ್ಮ ಫೆಲೋ ಸನ್ಯಾಸಿಗಳಿಗೆ ವಿಚಾರ ಮಾಡ್ತಿರ್ತೇನೆ, ಇವರು ಎಲ್ಲರೂ ಇಂಜಿನಿಯರ್ ಆಗಿ ಎಷ್ಟು ಚೆನ್ನಾಗಿರ್ತಿತ್ತು. ಇವೆಲ್ಲ ಇಂಜಿನಿಯರ್ಸ್ಗೆ ಹೊಳಿತಾರಂತೆಲ್ಲ ಇದೆ ಯಾರು. ಇವನ್ ಇವನ್ ಮೆಡಿಕಲ್ ಡಾಕ್ಟರ್ಸ್ ಕೂಡ ಇವನ್ ಹೊಡೆಯಂಗ ಅದು ಕೊಯ್ಯೋದು ಕಟ್ಟೋದು ಯಾವುದೋ ಡಾಕ್ಟರ್ ಮಾತಾಡ್ತಾರೆ. ವಿವಾಹ ಇವನು ಜೀವ. ಸೊ ಈ ಜೀವನಿಗೆ ಈ ಸಂಸಾರ ಲಬ್ಧವಾಗಿದೆ. ಈ ಸಂಸಾರ ಅಂದ್ರೆ ಯಾವುದು? ಈ ದೃಕ್ ಮತ್ತು ದೃಶ್ಯ ಇವುಗಳ ಭೇದವನ್ನು ಮುಚ್ಚಿ ಹಾಕಿದಂತಹ ಈ ಸಂಸಾರ ಯಾರಿಗೆ ಲಭ್ಯವಾಗಿದೆ? ಜೀವನಿಗೆ ಲಭ್ಯವಾಗಿದೆ. ಆದ್ದರಿಂದ ಇವನು ಬೇರೆ ಲೋಕದ ಬ್ರಹ್ಮಾಂಡದಲ್ಲಿ ಯಾವ ಬೇಕಾದ ಲೋಕದವರೆಗೂ ಹೋಗೋದು ಬರುವುದು ಮಾಡ್ತಾನೆ, ಹುಟ್ಟೋದು ಸಾಯಿದು ಮಾಡ್ತಾನೆ, ಕರ್ತಾ ಬಂತಾ ಆಗ್ತಾನೆ. ಎನಿಥಿಂಗ್ ಎನಿ ಮಿನಿಟ್ ಎನಿಥಿಂಗ್ ಈಗ ಬೇಕಾದ ಏನ್ ಬೇಕಂತ ಅನ್ನಿಸ್ತದೆ. ಈಗ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದಿಸ್. ಯಾರಿಗೆ? ದೃಕ್ಕಗಲ್ಲ, ಆ ದೃಕ್ಕದ ಪ್ರತಿಬಿಂಬವೇ ಭ್ರಮ. ಆ ಭ್ರಮ ಭ್ರಮಿತ ಪ್ರತಿಬಿಂಬ ತಾದಾತ್ಮ್ಯ ಆಯಿತು ಅನ್ನೋದು ಇನ್ನೊಂದು ಭ್ರಮ. ಆ ತಾದಾತ್ಮ್ಯ ಆದದ್ದು ಜೀವ ಅನ್ಸುಂಟು ಅಂದ್ರೆ ಮತ್ತೊಂದು ಭ್ರಮ. ಆ ಜೀವನಿಗೆ ಸಂಸಾರ ಇಷ್ಟೆಲ್ಲ ಟ್ರಾವೆಲಿಂಗ್ ಇದೆ ಅನ್ನೋದು ಇನ್ನೂ ದೊಡ್ಡ ಭ್ರಮ. ನಾಲ್ಕು ದಿನದ ಆಟ ಇರಲಿ ನಿನ್ನನ್ನು ದಾಟು ಮಾಯೆಯ ಆಟ ಸೀತಯಾ ಕರುಣೆ ಏನು ಆಗಿ ಮಿಥ್ಯ ಆಫ್ ದಿಸ್ ಇಸ್ ಸೀನಿ ಟೆಂಪರರ್ನೆಸ್ ಆಫ್ ದಿಸ್. ಇದರ ಕ್ಷಣಿಕತೆಯನ್ನು ಗುರುತಿಸ್ಬೇಕು ನಾವು. ಇಲ್ಲಿ ತೆಗೆದುಹಾಕೋದೇನಿಲ್ಲ, ದ್ವೇಷ ಮಾಡೋದೇನಿಲ್ಲ, ತುಚ್ಛ ಮಾಡೋದೇನಿಲ್ಲ, ಬಯ್ಯೋದು ಏನಿಲ್ಲ, ಏನೂ ಇಲ್ಲದ ಸಟ್ಟ ಸಟ್ಟ ಆಗಿರೋದು ಕನ್ನಡಿಯಲ್ಲಿನ ಮುಖಕ್ಕೆ ಎಷ್ಟು ಬೈದ್ರೆ ಸಮಾಧಾನ ಆಗ್ತದೆ ನಿನಗೆ? ಯಾಕೆ ಹೇಳಬಾರಲ್ಲ ಹೇಳ್ರಿ ಹೇಳ. ಅಥವಾ ಎಷ್ಟು ಹೊಗಳಿದ್ರೆ ನಿನಗೆ ಕೀರ್ತಿವಂತನಾಗ್ತೀಯ? ಹಂಗದಪ್ಪ ಎಷ್ಟು ಏನ್ ಮಾಡ್ತೀನಿ? ಅದೇ ಇದ್ದಂಗಲ್ಲ ಮಾನ ಅಪಮಾನ ಎಲ್ಲ ಇರುವಂತಿರ್ತಾವ. ವಾಟ್ ಮೋರ್ ಪ್ರಾಕ್ಟಿಕಲ್ ವೇದಾಂತ ಯು ನೀಡ್ ಟೆಲ್ ಮೀ. ವೇದಾಂತ ಥಿಯರಿ ಅಂತ ನೀವೊಂದು 10 ವರ್ಷ ಥಿಯರಿ ಮಾಡೋಣ, ಇನ್ನು ಮುಂದೆ 10 ವರ್ಷ ಪ್ರಾಕ್ಟಿಕಲ್ ಮಾಡೋಣ. ನೀವು ಜೀವಂತ ಇದ್ದಿ ಅದೇ ಒಂದು ಪ್ರಾಕ್ಟಿಕಲ್ ಅಷ್ಟೇ, ಇದಕ್ಕಿಂತ ದೊಡ್ಡ ಪ್ರಾಕ್ಟಿಕಲ್ ಯಾರು? ಹೂ ಆರಳುತ್ತದೆ ಅದೊಂದು ಪ್ರಾಕ್ಟಿಕಲ್ ವೇದಾಂತ. ಅಂತರ್ದೃಕ್ ದೃಶ್ಯ ಭೇದಂ ಚಿತ್ ಛಾಯಾ ಪುರತಃ ದೇಹಿನಃ ಸಂಯುತಃ ಭಾತಂ. ಭಾತಂ ಅಂತಿದೆ ಭಾನಂ ಏನದು? ಅವ್ರು ಬಾನಂ ಅಂತಾರ, ಅವ್ರು ಭಾತಿ ಅಂತಾರ, ಅವ್ರು ಭಾತಂ ಅಂತಾರ. ಭಾತಿ ಅಂದ್ರೆ ಕಾಣುತ್ತದೆ, ಭಾತಂ ಅಂದ್ರೆ ಕಾಣುತ್ತಿರುವ ಪ್ರಕಾಶಿಸುತ್ತಿರುವ ಆ ಭಾ ಬೇರೆ ಅದು. ಅದೇ ಆ ಭಾ ಬೇರೆ ಅದು ಅಂದ್ರೆ ಪ್ರಕಾಶ ಭಾ ಪ್ರಕಾಶತ್ವ ಅಂತ ಆ ಶಬ್ದ ಉಪಯೋಗ ಮಾಡಿದ್ರೆ ನೀವು ಭಾನಂ ಅಂತ ಹಾಕ್ತೀರಿ. ಕಾಣುತ್ತದೆ ಕರೆಕ್ಟ್. ಸೊ ಈ ಪ್ರಕಾರ ಏನು ಜೀವ ಲಭ್ಯ ಆಗಿದಾನೋ ಇವನು ಲಿಂಗ ಶರೀರ ಮತ್ತೆ ಮುಂದಿನ ಕಥೆ ಶುರುವಾಯ್ತು ನೋಡಿ. ಕತೆ ಇದು ಇವನ ನನಗೆ ಜಾಗ ಇಲ್ಲ ಅಂತ ಓಕೆ ನೋ ಪ್ರಾಬ್ಲಮ್ ತೆಗಿತೀನಿ, ಇದು ಇದನ್ನು ತೆಗಿತೀನಿ, ಇದು ಇನ್ನೂ ಬಂದಿಲ್ಲಲ್ಲ ಸಬ್ಜೆಕ್ಟ್ ಹಂಗ ನಿಪ್ಪೇನ ತೆಗಿಬಿಡೋದಿಲ್ಲ, ಬೇರೆ ಚಿತ್ರ ಬಿಡಿಸ್ಕೊಳ್ಬೇಕು ನೀವು. ಒಳ್ಳೆ ಅಂಡರ್ಸ್ಟ್ಯಾಂಡ್, ನಾನು ಚಿತ್ರ ತೆಗೆಯೋದಕ್ಕೂ ನೀವು ಓದೋದಕ್ಕೆ ಎಷ್ಟು ವ್ಯತ್ಯಾಸ ಆಗುತ್ತೆ ನೀವು ಏನು ಅರ್ಥ ಆಗುತ್ತೆ. ಜೀವ ಈ ಜೀವನಿಗೆ ಏನು ಶರೀರ ಲಭ್ಯ ಆಗಿದೆಯೋ ಅದು ಲಿಂಗ ಶರೀರ ಅರ್ಥ ಸೂಕ್ಷ್ಮ. ಜೀವ ಈ ಜೀವನಿಗೆ ಲಭ್ಯವಾದ ಶರೀರ ಲಿಂಗ ಶರೀರ. ಸ್ವಾಮಿ ಶರೀರ ಲಭ್ಯ ಆಗದೇ ಇದ್ದಾಗ ಬರ್ರಿ ಬರ್ರಿ ಬರ್ರಿ ತಾದಾತ್ಮ್ಯ ಪ್ರತಿಬಿಂಬದ ತಾದಾತ್ಮ್ಯ ಸಹಜ ಅವನೇ ಜೀವ. ಶ್ಲೋಕದಲ್ಲಿ ಇದ್ದಿದ್ದಿಲ್ಲ, ಅದನ್ನು ಬರೆದಿಲ್ಲ, ಈಗ ತಿಳುವಳಿಕೆ ಬರೀತಾ ಇದ್ದೇನೆ. ಇದು ಜೀವ, ಈ ಶರೀರದ ತಾದಾತ್ಮ್ಯ ಬಂದಾಗ ಅವನು ಜೀವಾತ್ಮನೇ. ಸಾಕ್ಷಿ ಸಾಕ್ಷಿ ತಾದಾತ್ಮ್ಯ ಬಂದಾಗ ಅದೆಲ್ಲ ನೋಡಿ ಜೀವ. ಈ ಜೀವಾತ್ಮ ಯಾರಿವನು? ಈ ಜೀವಾತ್ಮ ಯಾರು? ಭ್ರಮಿತಗಿ ಬಂದಲ್ಲ ಕ್ರಾಂತಿ ಜನಿ ತಾದಾತ್ಮ್ಯ. ಈ ತಾದಾತ್ಮ್ಯ ಜೀವಾತ್ಮ ತಾನು ಸಾಕ್ಷಿಯಾಗಿದ್ದರೂ ತಾನು ಸಂಸಾರ ಎಂದು ಭ್ರಮಿಸಿಕೊಂಡಿದ್ದಾನಲ್ಲ ಅವನಿವನು ಭ್ರಾಂತಿ ಜನಿತ ಅಜ್ಞಾನ. ಸುಜ್ಞಾನದಲ್ಲಿ ಇವನು ನಿವೃತ್ತಿ ಆಗ್ತಾನೆ, ಜ್ಞಾನದಲ್ಲಿ ಇವನು ನಿವೃತ್ತಿ ಆಗ್ತಾನೆ, ಕರ್ಮದಿಂದ ಇದು ನಿವೃತ್ತಿ ಆಗ್ತದೆ. ಇದು ಸಹಜವಾಗಿ ತಾದಾತ್ಮ್ಯ, ಸಹಜವಾಗಿ ನಿವೃತ್ತಿ. ಅರ್ಥ ಮಾಯಿಂದ ಆ ಹಿಂದೆ ಅಂತ ಹೇಳಬೇಕು. ಅಸ್ಯ ಜೀವತ್ವ ಜೀವತ್ವ ಮಾರೋಪಾತ್ ಅಸ್ಯ ಜೀವತ್ವ ಮಾರೋಪಾತ್ ಸಾಕ್ಷಿಣ್ಯಪ್ಯವಭಾಸತೆ ಸಾಕ್ಷಿಣ್ಯಪ್ಯವಭಾಸತೆ ಆವೃತೌತು ವಿನಷ್ಟಾಯಾಂ ಆವೃತೌತು ವಿನಷ್ಟಾಯಾಂ ಭಾತೆ ಪಯಾತಿ ಭಾತೆ ಪಯಾತಿ ಚ ಭೇದೆ ಭಾತೆ ಪಯಾಚಿತ ಅಸ್ಯ ಜೀವತ್ವಮಾರೋಪಾತ್ ಅಸ್ಯ ಜೀವತ್ವಮಾರೋಪಾತ್ ಸಾಕ್ಷಿಣ್ಯಪ್ಯವಭಾಸತೆ ಸಾಕ್ಷಿಣ್ಯಪ್ಯವಭಾಸತೆ ಆವೃತೌತು ವಿನಷ್ಟಾಯಾಂ ಆವೃತೌತು ವಿನಷ್ಟಾಯಾಂ ಭೇದೆ ಭಾತೆ ಪಯಾತಿ ತತ್ ಭೇದೆ ಭಾತೆ ಪಯಾತಿ ತತ್. ಈ ಶ್ಲೋಕದಲ್ಲಿ ಹಾಗಾದ್ರೆ ಈ ಆವರಣ ಎಲ್ಲ ತನಕ ಹೋಗೋದಿಲ್ಲ ಅಲ್ಲಿವರೆಗೂ ನಮ್ಮ ಸಂಸಾರ ತಪ್ಪೋದಿಲ್ಲ. ಈ ಆವರಣ ಹೇಗೆ ಹೋಗ್ತದೆ ಹಾಗಾದ್ರೆ? ಈ ಆವರಣ ಕಳ್ಕೊಂಬೋದು ಹೇಗೆ? ಅದನ್ನು ಈ ಶ್ಲೋಕದಲ್ಲಿ ಕೊಟ್ಟಿದ್ದೆ. ಓಕೆ, ನಿಮಗೆ ವಿತ್ತ ಫಿಗರ್ ಎಲ್ಲ ಬೇಕು ಅಂತಂದ್ರೆ ಒಂದು ಕ್ಲಾಸ್ ಒಳಗೆ ಒಂದು ಶ್ಲೋಕ ಆಗ್ತದೆ ಅಷ್ಟೆ ಅಂತ ಹೇಳಿ. ಸತ್ಯ